ಮೆಣಸಿನಕಾಯಿ, ಆಲೂಗಡ್ಡಿ, ಡೊಣ್ಣ ಮೆಣಸಿನಕಾಯಿ ಇವು ಉಳಿದ ಮಹತ್ವ ತರಕಾರಿಗಳು. ಇದರಲ್ಲಿ ಪೋಷಕಾಂಶಗಳು, ಜೀವಸತ್ವಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ಗಳು ಇವೆಲ್ಲವೂ ಮನುಷ್ಯರ ಆರೋಗ್ಯಕ್ಕೆ ಬಹಳ ಉಪಕಾರಿ. ಅದಲ್ಲದೆ ಬಹಳ ತರದ ಖಾದ್ಯಗಳನ್ನ, ಸಂಸ್ಕರಿಸಿದ ಪದಾರ್ಥಗಳನ್ನ, ಔಷಧಿಗಳನ್ನ ಜನರ ಉಪಯೋಗಕ್ಕೆ ಈ ಎಲ್ಲ ತರಕಾರಿಗಳಿಂದ ತಯಾರಿಸಬಹುದು. ಹೌದ್ರಿ, ಇನ್ನ ಈ ಟೊಮ್ಯಾಟೊ ವ್ಯವಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಟೊಮ್ಯಾಟೊ ವ್ಯವಸಾಯ ಬಹಳ ಮುತುವರ್ಜಿ ವಹಿಸಿಕೊಂಡು ಮಾಡಬೇಕು. ನಮ್ಮ ಹೊಲದ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಗಮನಕ್ಕೆ ತೆಗೆದುಕೊಂಡು ಸ್ಥಳೀಯ ಆಯ್ಕೆ ಮಾಡ್ಕೋಬೇಕು. ಟೊಮ್ಯಾಟೊನ ವರ್ಷವಿಡೀ ಬೆಳಿಬಹುದು. ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಒಳ್ಳೆ ಬೆಳೆಯನ್ನು ಪಡಿಬಹುದು. ಸಂರಕ್ಷಿತ ಕೃಷಿಯಲ್ಲಿ ಕೂಡ ಟೊಮ್ಯಾಟೊ, ದೊಣ್ಣೆ ಮೆಣಸಿನಕಾಯಿನು ಬೆಳಿಬಹುದು. ಮಣ್ಣು ಬಹಳ ಮಹತ್ವದ್ದು. ಹಲವಾರು ವಿಧದ ಮಣ್ಣುಗಳಲ್ಲಿ ಬೆಳೆ ಬೆಳಿಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತ ಸಾವಯವಯುಕ್ತ ಮರಳು ಮಿಶ್ರಿತ ಗೋಡು ಹಾಗೂ ಕಪ್ಪು ಗೋಡು ಮಣ್ಣುಗಳು ಬೆಳೆಗೆ ಬಹಳ ಉತ್ತಮ. ಈ ಬೆಳೆಗೆ ಸೂಕ್ತ ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ಸಾರ 6-7 ಇರಬೇಕು. ಸೊರಗು ರೋಗ ಪೀಡಿತ ಮಣ್ಣು ಇದಕ್ಕೆ ಸೂಕ್ತವಲ್ಲ. ಮತ್ತೆ ಈ ಟೊಮ್ಯಾಟೊ ಬೆಳೆ ಬೇಸಾಯ ಮಾಡ್ಲಿಕ್ಕೆ ಬಿತ್ತನೆ ಕಾಲ ಯಾವ್ದು ಅಂತೀರಿ? ಟೊಮ್ಯಾಟೊ ಬೆಳೆ ಬೆಳಿಲಿಕ್ಕೆ ಇಡೀ ವರ್ಷನೂ ಬೆಳಿಬಹುದು. ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಋತುಗಳಲ್ಲಿ ಕೂಡ ಈ ಬೆಳೆಯನ್ನ ಬೆಳಿಬಹುದು. ತಳಿಗಳ ಆಯ್ಕೆ ಮಾಡಿಕೊಂಡು ಸಸಿ ಮಡಿಗಳನ್ನ ಮಾಡಿ ಸಸಿಗಳನ್ನು ತಯಾರಿಕೆ ಮಾಡಿಕೊಳ್ಳೋದು ಉತ್ತಮ. ಈ ಟೊಮ್ಯಾಟೊ ಬೆಳೆಯಲ್ಲಿ ತಳಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಟೊಮ್ಯಾಟೊ ಒಂದು ಬಹಳ ಮಹತ್ವ ತರಕಾರಿ. ಸಾಕಷ್ಟು ತಳಿಗಳು ಇದರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಸಾರ್ವಜನಿಕ ಸಂಸ್ಥೆಗಳಿಂದ ಹಾಗೂ ಖಾಸಗಿ ಸಂಸ್ಥೆಗಳಿಂದ ಹಲವಾರು ತಳಿಗಳನ್ನ ಅಭಿವೃದ್ಧಿಪಡಿಸಿ ರೈತರ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಬೆಳೆಯಲ್ಲಿ ಮಹತ್ವದ ತಳಿಗಳಂದ್ರ ಪೂಸಾರೂಬಿ, ಇದು ಹಳೆ ತಳಿ. ಹಣ್ಣುಗಳು ಮಧ್ಯಮ ಗಾತ್ರವಾಗಿದ್ದು ಕೆಂಪು ಬಣ್ಣದಿಂದ ಕೂಡಿರುತ್ತವೆ. ಈ ತಳಿ ಸಾಧಾರಣ ಉತ್ತಮ ಇಳುವರಿ ಕೊಡುತ್ತದೆ. ಮಳೆಯಾಶ್ರಿತದಲ್ಲಿಯೂ ಸಹ ಬೆಳೆಯಲು ಸೂಕ್ತ. ಮೇಗ ಅಥವಾ L15 ತಳಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂತ ತಳಿ. ಇದು ಗಟ್ಟಿಯಾದ ತಳಿ. ಹಣ್ಣುಗಳು ಮಧ್ಯಮ ಗಾತ್ರ, ದುಂಡನೆ ಆಕಾರ ಹೊಂದಿವೆ. ಹೆಚ್ಚಿನ ಉಷ್ಣತೆಯನ್ನು ಕೂಡ ತಡೆದುಕೊಂಡು ಕಾಯಿ ಕಟ್ಟುವ ಸಾಧ್ಯತೆಯನ್ನು ಪಡೆದಿರುತ್ತದೆ. ಪ್ರತಿ ಹೆಕ್ಟರ್ಗೆ 25-30 ಟನ್ ಇಳುವರಿ ಕೊಡುವ ಈ ತಳಿ ಪೂಸಾರೂಬಿಗಿಂತ 43% ಹೆಚ್ಚು ಇಳುವರಿ ಕೊಡುತ್ತದೆ. ಹಣ್ಣುಗಳನ್ನು ಕೊಯ್ಲು ಮಾಡಿ 8-10 ದಿನಗಳವರೆಗೆ ಕೆಡದಂತೆ ಇಡಬಹುದು. ರೋಮಾ ತಳಿ ಇದು ಉತ್ತಮ ಇಳುವರಿ ಕೊಡುವ ತಳಿಯಾಗಿದ್ದು ಮಧ್ಯಮ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ. ಇದು ಸಂಸ್ಕರಿಸಲು ಯೋಗ್ಯವಾದದ್ದು. ಅರ್ಕ ವಿಕಾಸ್ ತಳಿ ಇದನ್ನು ಮಳೆಯಾಶ್ರಿತವಾಗಿ ಹಾಗೂ ನೀರಾವರಿ ಪ್ರದೇಶದಲ್ಲಿ ಬೆಳೆಯಬಹುದು. ಈ ತಳಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ಬಿಡುಗಡೆ ಮಾಡಲಾಗಿದೆ. ಈ ತಳಿಯು 35-40 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ. ಅರ್ಕ ಅಭಾ ಅಂತ ಇನ್ನೊಂದು ತಳಿ, ಇದು ಟೊಮ್ಯಾಟೊದಲ್ಲಿ ಬರತಕ್ಕಂತ ದುಂಡಾಣು ಸೊರಗು ರೋಗ ಸಮಸ್ಯೆಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದನ್ನು ಮಳೆಗಾಲ ಮತ್ತು ಚಳಿಗಾಲಗಳ ಎರಡರಲ್ಲೂ ಬೆಳೆಯಬಹುದು. 1 ಹೆಕ್ಟರ್ 43 ಟನ್ ಇಳುವರಿ ಬರುತ್ತದೆ. ಅರ್ಕ ಅಲೋ ಇದು ಕೂಡ ಸೊರಗು ರೋಗ ನಿರೋಧಿಸುವ ಶಕ್ತಿ ಹೊಂದಿದೆ. ಇದನ್ನು ಮಳೆಗಾಲ ಚಳಿಗಾಲ ಬೆಳಿಬಹುದು. 46 ಟನ್ ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು. ಅರ್ಕ ಆಶೀಶ್ ಹಣ್ಣುಗಳು ಮೊಟ್ಟೆಯಾಕಾರದಲ್ಲಿ ಇದ್ದು ಹಣ್ಣು ಒಂದೇ ಸಾರಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಇದು ಸಂಸ್ಕರಣೆಗೆ ಸೂಕ್ತವಾದ ತಳಿ. ಇದಕ್ಕೆ ಬೂದಿ ರೋಗವನ್ನು ನಿರೋಧಿಸುವ ಶಕ್ತಿ ಹೊಂದಿದೆ. ಅರ್ಕ ಆವುತಿ ಕಡು ಕೆಂಪು ಬಣ್ಣವನ್ನು ಹೊಂದಿದ್ದು ಸಂಸ್ಕರಣೆಗೆ ಸೂಕ್ತವಾದ ತಳಿ. 1 ಹೆಕ್ಟರ್ 40 ಟನ್ ಇಳುವರಿ ಪಡಿಬಹುದು. ಅರ್ಕ ಮೇಘಾಲಿ ಇದು ಮಳೆಯಾಶ್ರಿತವಾಗಿ ಬೆಳೆಯಲು ಸೂಕ್ತ. ಹೆಕ್ಟರ್ಗೆ 18 ಟನ್ ಇಳುವರಿಯನ್ನ ಪಡಿಬಹುದು. ಸಂಕ್ರಾಂತಿ, ನಂದಿ, ವೈಭವ್ ಇವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ತಳಿಗಳು. ಇವು ಎಲೆ ಮುದುಡು ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಿವೆ. ಅದಲ್ಲದೆ ನಂದಿ ತಳಿಯಲ್ಲಿ ಮೊಟರು ರೋಗ ನಿರೋಧಕ ಶಕ್ತಿ ಇದೆ. ಹಾಗೂ ಸಂಕ್ರಾಂತಿ ಮತ್ತೆ ನಂದಿ 40-45 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿವೆ. ವೈಭವ ಹಣ್ಣುಗಳು ದೂರ ಸಾಕಾಣಿಕೆಗೆ ಸೂಕ್ತವಾದ ಗುಣ ಹೊಂದಿರುತ್ತವೆ. 45-50 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಇದೆ. ಎಲೆ ಮುದುಡು ರೋಗ ನಿರೋಧಕ ಶಕ್ತಿ ಪಡೆದಿದೆ. ಅದಲ್ಲದೆ ದುಂಡಾನು ಸೊರಗು ರೋಗ ಹಾಗೂ ಅಧಿಕ ಉಷ್ಣತೆ ತಡೆಯುವ ಶಕ್ತಿಯನ್ನು ಕೂಡ ವೈಭವ್ ತಳಿ ಹೊಂದಿರುತ್ತದೆ. ಕೃಷ್ಣ ಅಥವಾ ಪಿಟಿಆರ್ ಆರ್ ಟೊಮ್ಯಾಟೊ ತಳಿಯನ್ನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಿಂದ ಬಿಡುಗಡೆಯಾಗಿದ್ದು ಕಡುಗೆಂಪು ಬಣ್ಣ ಹೊಂದಿದೆ. ಸಾಗಾಣಿಕೆಗೆ ಸಂಸ್ಕರಣೆಗೆ ಸೂಕ್ತವಾಗಿದೆ. ಈ ತಳಿಯು ಆರಂಭದಲ್ಲಿ ಬರುವ ಅಂಗಮಾರಿ ಮತ್ತು ಎಲೆ ಮುಟ್ಟೂರು ರೋಗ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ DMT 1, DMT 2, DMT 3, DMT 5 ತಳಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇವು ಒಳ್ಳೆ ಇಳುವರಿಯನ್ನ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಸಂಕರಣ ತಳಿಗಳು ಅಂದ್ರೆ ಹೈಬ್ರಿಡ್ ತಳಿಗಳು, ಇವು ಇಳುವರಿ ಸಾಮರ್ಥ್ಯ ಹೆಚ್ಚೇ ಇದ್ದು ಅದಲ್ಲದೆ ಉಳಿದ ಗುಣಗಳನ್ನು ಹೊಂದಿರುತ್ತವೆ. ಅರ್ಕ ಅನನ್ಯ ಅನ್ನೋ ಒಂದು ಹೈಬ್ರಿಡ್ ಅಥವಾ ಸಂಕರಣ ತಳಿ ಅಧಿಕ ಇಳುವರಿ ಅಲ್ಲದೆ ಎಲೆ ಮುದುಡು ಹಾಗೂ ದುಂಡಾಣು ಸೊರಗ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿದೆ. ಇದು 140 ದಿನಗಳಲ್ಲಿ 65-70 ಟನ್ ಇಳುವರಿ ಪ್ರತಿ ಹೆಕ್ಟರ್ಗೆ ಕೊಡುವ ಸಾಮರ್ಥ್ಯ ಹೊಂದಿದೆ. ಆಮೇಲೆ ಇತ್ತಿತ್ತಲಾಗಿ ಬಿಡುಗಡೆಯಾಗಿರತಕ್ಕಂತ ಅರ್ಕ ರಕ್ಷಕ್, ಅರ್ಕ ಸಾಮ್ರಾಟ್, ಅರ್ಕ ಅನನ್ಯ ತಳಿಗಳು ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿದೆ. ಅರ್ಕ ರಕ್ಷಕ್ ಇದು 3 ರೋಗಗಳಿಗೆ ನಿರೋಧಕ ಶಕ್ತಿ ಇರುತ್ತದೆ. ಎಲೆ ಮುಟುರು ರೋಗ, ದುಂಡಾಣು ಸೊರಗ ರೋಗ, ಎಲೆ ಚುಕ್ಕೆ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಇವೆಲ್ಲವನ್ನು ತಡೆದುಕೊಂಡು ಒಳ್ಳೆ ಇಳುವರಿಯನ್ನು ರೈತರಿಗೆ ಕೊಡಲು ಅನುಕೂಲವಾಗುತ್ತದೆ. ಇವು ಮಧ್ಯಮ ಬೆಳವಣಿಗೆ ತಳಿ, ದಟ್ಟ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಸೂರ್ಯನ ಕಿರಣಗಳಿಂದ ಕಾಯಿಗಳಿಗೆ ರಕ್ಷಣೆ ನೀಡುತ್ತದೆ. ನಾಟಿ ಮಾಡಿದ 65-70 ದಿನಗಳ ನಂತರ ಮೊದಲನೆಯ ಕಟಾವು ಮಾಡಬಹುದು. ಹಣ್ಣುಗಳು ಚೌಕಾಕಾರದಲ್ಲಿ ಗುಂಡಾಗಿದ್ದು ಪ್ರತಿ ಹಣ್ಣಿನ ತೂಕ 80-90 ಗ್ರಾಂ ಹೊಂದಿರುತ್ತದೆ. ಹಣ್ಣುಗಳು ದಟ್ಟ ಕೆಂಪು ಬಣ್ಣ ಹೊಂದಿದ್ದು ತುಂಬಾ ಗಟ್ಟಿಯಾಗಿದ್ದು ಬಹಳ ದಿನಗಳವರೆಗೆ ಸಾಮಾನ್ಯ ವಾತಾವರಣದಲ್ಲಿ ಕೆಡದಂತೆ ಇಡಬಹುದು. ಕಟಾವು ಮಾಡಿದ 20-25 ದಿನಗಳವರೆಗೆ ಇಡುವ ಸಾಮರ್ಥ್ಯ ಹೊಂದಿದೆ. ಈ ತಳಿಯು ಸಂಸ್ಕರಣೆಗೆ ಹಾಗೂ ತಾಜಾ ಮಾರುಕಟ್ಟೆಗೆ ಸೂಕ್ತವಾಗಿದ್ದು ವರ್ಷವಿಡೀ ಎಲ್ಲಾ ಋತುಗಳಲ್ಲಿ ಬೆಳೆಯಲು ಯೋಗ್ಯವಾಗಿದೆ. ಈ ಸಂಕರಣ ತಳಿಯು ಪ್ರತಿ ಹೆಕ್ಟರ್ಗೆ 80 ಟನ್ ಇಳುವರಿಯನ್ನ 140 ದಿನಗಳಿಂದ 145 ದಿವಸಗಳಲ್ಲಿ ಪಡೆದುಕೊಳ್ಳುವ ಸಾಮರ್ಥ್ಯ ಇದೆ. ಅರ್ಕ ಸಾಮ್ರಾಟ್ ಕೂಡ ಈ 3 ರೋಗಗಳಿಗೆ ಅಂದ್ರೆ ಮುಟುರು ನಂಜು ರೋಗ, ದುಂಡಾಣು ಸೊರಗ ರೋಗ, ಎಲೆಚುಕ್ಕೆ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿ ಇದೆ. ಹಾಗೂ ಮಧ್ಯ ಬೆಳವಣಿಗೆ ತಳಿ 65-70 ದಿನಗಳ ನಂತರ ಮೊದಲ ಕಟಾವು ಕೊಡಬಹುದು ಮತ್ತು ಇಳುವರಿ ಪ್ರತಿ ಹೆಕ್ಟರ್ಗೆ 80-88 140-150 ದಿವಸ ಇದು ಒಳ್ಳೆ ಇಳುವರಿಯನ್ನ ಕೊಡುತ್ತದೆ. ಆಮೇಲೆ ಹಣ್ಣಿನ ಗಾತ್ರ 90-100 ಗ್ರಾಂದಷ್ಟು ಇರುವುದು. ಇವೆಲ್ಲವೂ ಸಾರ್ವಜನಿಕ ಸಂಸ್ಥೆಗಳಿಂದ ಬಿಡುಗಡೆ ಆಗಿರತಕ್ಕಂತ ತಳಿಗಳು. ಇದಲ್ಲದೆ ಹಲವಾರು ಖಾಸಗಿ ಸಂಸ್ಥೆಗಳು, ಖಾಸಗಿ ಕಂಪನಿಗಳು ತಳಿಗಳನ್ನ ಅಭಿವೃದ್ಧಿಪಡಿಸಿ ಮಾರುಕಟ್ಟೆಯಲ್ಲಿ ರೈತರಿಗೆ ಲಭ್ಯ ಮಾಡಿರುವುದು. ಇವುಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಈ ಟೊಮ್ಯಾಟೊ ಬೆಳೆಯ ಬೇಸಾಯ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಪ್ರತಿ ಹೆಕ್ಟೇರ್ಗೆ ಟೊಮ್ಯಾಟೊದಲ್ಲಿ ನೀರಾವರಿ ವ್ಯವಸಾಯದಲ್ಲಿ ಬೆಳೆಯಲಿಕ್ಕೆ ಪ್ರತಿ ಹೆಕ್ಟೇರ್ಗೆ ಸಂಕರಣ ತಳಿ 75-100 ಗ್ರಾಂ ಬೀಜ ಬೇಕಾಗುತ್ತದೆ. ಇತರೆ ತಳಿಗಳು 200-250 ಗ್ರಾಂ ಬೀಜ ಬೇಕಾಗುತ್ತದೆ. ಕೊಟ್ಟಿಗೆ ಗೊಬ್ಬರ 38 ಟನ್ ಸಂಕರಣ ತಳಿಗೆ, 25 ಟನ್ ಸಾಮಾನ್ಯ ತಳಿಗಳಿಗೆ ಕೊಡಬೇಕು ಭೂಮಿಗೆ. ಪ್ರತಿ ಹೆಕ್ಟೇರ್ಗೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಸಂಕರಣ ತಳಿಗಳಿಗೆ 255 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸಬೇಕು. ತಳಿಗಳಿಗೆ 115-160 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟ್ಯಾಷ್ ಬೆಳೆಗೆ ಒದಗಿಸಬೇಕಾಗುತ್ತದೆ. ಮಳೆಯಾಶ್ರಿತದಲ್ಲಿ ಸಾಮಾನ್ಯವಾಗಿ ಮುಂಗಾರಿಯಲ್ಲಿ ಈ ಅರೆ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವುದು ಕಂಡು ಬರುತ್ತದೆ. ಅಲ್ಲಿ ಇದು 200-250 ಗ್ರಾಂ ಬೀಜ ಬೇಕಾಗುತ್ತದೆ. ಕೊಟ್ಟಿಗೆ ಗೊಬ್ಬರ 25 ಟನ್ನು, ರಾಸಾಯನಿಕ ಗೊಬ್ಬರ 60 ಕೆಜಿ ಸಾರಜನಕ, 50 ಕೆಜಿ ರಂಜಕ, 30 ಕಿಲೋಗ್ರಾಂ ಪೊಟ್ಯಾಷ್ ಒದಗಿಸಬೇಕಾಗುವುದು. ಮತ್ತು ಒಂದು ಹೆಕ್ಟರ್ ಪ್ರದೇಶಕ್ಕೆ ಎಷ್ಟು ಬೇಕಾಗುತ್ತಂತರಿ? ಪ್ರತಿ ಹೆಕ್ಟರ್ಗೆ ಸಸಿಗಳು 22-24 ದಿನಗಳ ಒಂದು ಅವಧಿಯ ಸಸಿಗಳನ್ನ ನಾಟಿ ಮಾಡಬೇಕು. ಆಮೇಲೆ ಪ್ರತಿ ಹೆಕ್ಟರ್ಗೆ 15,000-20,000 ಸಸಿಗಳು ಬೇಕಾಗುತ್ತವೆ. ಇನ್ನು ಈ ಟೊಮ್ಯಾಟೊ ಸಸಿ ಮಡಿ ತಯಾರಿಕೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಟೊಮ್ಯಾಟೊದಲ್ಲಿ ಸಸಿ ಮಡಿ ತಯಾರಿ ಬಹಳ ಮುಖ್ಯವಾದ ಒಂದು ಕಾರ್ಯ. ಒಂದು ಹೆಕ್ಟರ್ಗೆ ಬೇಕಾಗುವ ಸಸಿಗಳು ತಯಾರಿಸಲು 7.5 ಮೀಟರ್ ಉದ್ದ, 1-2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 10 ಸಸಿ ಮಡಿಗಳು ಬೇಕಾಗುತ್ತವೆ. ಈ ಮಡಿಗೆ 15-20 ಕಿಲೋಗ್ರಾಂ ಅಂದ್ರೆ 3-4 ಬುಟ್ಟಿ ತಿಪ್ಪಿ ಗೊಬ್ಬರ ಮತ್ತು 0.5 ಕಿಲೋಗ್ರಾಂ 15-15 ಸಂಯುಕ್ತ ರಾಸಾಯನಿಕ ಗೊಬ್ಬರ ಪ್ರತಿ ಮಡಿಗೂ ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತುವ ಮೊದಲು ಬೀಜಗಳನ್ನು ಟ್ರೈಕೋಡರ್ಮಾ ಸಬ್ಟಿಲಿಸ್ 1 ಕೆಜಿ ಬೀಜಕ್ಕೆ 50 ಗ್ರಾಂ ಅಥವಾ 1.25 ಗ್ರಾಂ ಥೈರಾಮ್ ಸೇರಿಸಿ 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಿ ಮಡಿಗಳಲ್ಲಿ ಬೀಜವನ್ನು ಹರಡಿ ತೆಳುವಾಗಿ ಮಣ್ಣಿನಿಂದ ಮುಚ್ಚಬೇಕು. ಬೇಸಿಗೆ ಸಮಯದಲ್ಲಿ ಅಥವಾ ಇನ್ನುಳಿದ ಸಮಯದಲ್ಲಿ ಮೊಳಕೆ ಬರುವವರೆಗೆ ಮಡಿಗಳಲ್ಲಿ ನೆರಳನ್ನು ಒದಗಿಸಬೇಕು ಹಾಗೂ ಪ್ರತಿದಿನ ಸಾಯಂಕಾಲ ನೀರನ್ನು ಒದಗಿಸಬೇಕು. ಬೀಜಗಳು ಒಂದು ವಾರದಲ್ಲಿ ಮೊಳಕೆ ಒಡೆದು 3-4 ವಾರಗಳಲ್ಲಿ 13-16 ಸೆಂಟಿಮೀಟರ್ ಎತ್ತರ ಬೆಳೆದು ನಾಟಿಗೆ ಸಿದ್ಧವಾಗುತ್ತವೆ. 1 ಹೆಕ್ಟರ್ಗೆ 22-24 ದಿನಗಳ ಬೆಳೆದ ಸಸಿಗಳು 15,000-20,000 ಸಸಿಗಳು ಬೇಕಾಗುತ್ತವೆ. ಇದು ಎಲ್ಲಾ ಸೊಲನೇಶಿಯಸ್ ಬೆಳೆಯಲ್ಲಿಯೂ ಕೂಡ ಅತಿ ಮುಖ್ಯವಾದ ಒಂದು ವ್ಯವಸಾಯ ವಿಧಾನ ಅಂತ. ಇದಲ್ಲದೆ ಪ್ರೋಟ್ರೇದಲ್ಲಿಯೂ ಕೂಡ ಸಸಿಗಳನ್ನ ಬೆಳಿಬಹುದು. 1 ಟ್ರೇಗೆ 1-1.25 ಕಿಲೋಗ್ರಾಂ ನಿರ್ಜಲೀಕರಿಸಿದ ಕೋಕೋಪೀಟ್ ಬೇಕಾಗುತ್ತದೆ. ಈ ಕೋಕೋಪೀಟ್ಗೆ ಅದೋಸ್ಪಿರ್ಲಂ, ಅಜಿಸ್ಟೋಬ್ಯಾಕ್ಟರ್, ಸುಡೋಮೊನಾಸ್ ಫ್ಲೋರೆಸೆನ್ಸ್ ಮತ್ತು ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಪ್ರತಿಯೊಂದನ್ನು 10 ಗ್ರಾಂದಿಂದ ಉಪಚರಿಸಬೇಕು. ಅದನ್ನು ಕೋಕೋಪೀಟ್ನಿಂದ ತುಂಬಿ ಟ್ರೇನಲ್ಲಿ ನೀರು ಉಣಿಸಿ ಸಣ್ಣ ಗುಳ್ಳಿಗಳನ್ನು ಮಾಡಿ ಬೀಜಗಳನ್ನು ಬಿತ್ತಬೇಕು. ಹೀಗೆ ಬಿತ್ತಿದ ಗುಳ್ಳಿಗಳಲ್ಲಿ ನಿರ್ಜಲೀಕರಿಸಿದ ಕೋಕೋಪೀಟದಿಂದ ಮುಚ್ಚಿ ಒಂದರ ಮೇಲೊಂದರಂತೆ ಒಟ್ಟಿ 5-10 ಟ್ರೇಗಳನ್ನು ಪಾಲಿಥಿನ್ ಮುಚ್ಚಿ ಪಾಲಿ ಹೌಸ್ ದಲ್ಲಿ ಇಡಬೇಕು. ಬೀಜ ಬಿತ್ತಿದ 15 ದಿನಗಳ ನಂತರ ನೀರಿನಲ್ಲಿ ಕರಗುವ 19-19-19 ಸಂಯುಕ್ತ ರಸಗೊಬ್ಬರವನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳಿಗೆ ಸಿಂಪಡಿಸುವುದರಿಂದ ಒಳ್ಳೆ ಬೆಳವಣಿಗೆಯನ್ನ ಕಾಣಬಹುದು. ಇನ್ನು ಈ ಟೊಮ್ಯಾಟೊ ನಾಟಿ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹೌನ್ರಿ, ನಾಟಿ ಮಾಡೋದು ಟೊಮ್ಯಾಟೊದಲ್ಲಿ ಅತಿ ಮುಖ್ಯ. ನಾಟಿ ಮಾಡುವುದಕ್ಕಿಂತ ಮುಂಚೆ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು. ಹೆಂಟೆಗಳನ್ನು ಒಡೆದು ಅದ ಮಾಡಿ ನಿರ್ದಿಷ್ಟಪಡಿಸಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಂತರ 90 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಹರಿಗಳನ್ನು ಮಾಡಿ ಶಿಫಾರಸು ಮಾಡಿದ 50% ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಶ್ ಗೊಬ್ಬರವನ್ನು ಮಣ್ಣಿನಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ನಂತರ ತೆಳುವಾಗಿ ನೀರನ್ನು ಒದಗಿಸಿ 45 ಸೆಂಟಿಮೀಟರ್ ಅಂತರದಲ್ಲಿ ಬೋದಿನ ಒಂದು ಪಕ್ಕದಲ್ಲಿ ಪ್ರತಿ ಗುಣಿಗೆ ಒಂದು ಸಸಿಯಂತೆ ನಾಟಿ ಮಾಡಬೇಕು. ನಾಟಿ ಮಾಡುವಾಗ ಪ್ರತಿ 16 ಟೊಮ್ಯಾಟೊ ಸಾಲುಗಳಿಗೆ ಒಂದು ಸಾಲು ಆಫ್ರಿಕನ್ ಚೆಂಡು ಹೂವನ್ನು ನಾಟಿ ಮಾಡಬೇಕು. ಸಾಮಾನ್ಯವಾಗಿ 40 ದಿನ ಬೆಳೆದ ಚೆಂಡು ಹೂವಿನ ಸಸಿಗಳನ್ನು ಹಾಗೂ 25 ದಿನ ಬೆಳೆದ ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಬಳಸಬೇಕು. ನೀರಾವರಿ ಬೆಳೆಗೆ ಪ್ರತಿ ಎಕರೆಗೆ 250 ಕಿಲೋಗ್ರಾಂ ಪ್ರಮಾಣದಲ್ಲಿ ಎಣ್ಣೆ ಇರುವ ಬೀವಿನ ಹಿಂಡಿಯನ್ನು ಮತ್ತು 5 ಟನ್ ಹಸಿರಿಲೆ ಗೊಬ್ಬರವನ್ನು ಹಾಕುವುದರಿಂದ ಭೂಮಿಯ ಗುಣಮಟ್ಟ ಸುಧಾರಿಸಿ ಇಳುವರಿ ಪಡೆಯಲು ಉಪಯೋಗವಾಗುತ್ತದೆ. ಮಳೆಯಾಶ್ರಿತ ಬೆಳೆ ಕೂಡ ಬೆಳಿಬಹುದು. ಅದು ಮಾಡಲಿಕ್ಕೆ 90 ಸೆಂಟಿಮೀಟರ್ದ ಬೂದುಗಳನ್ನು ಮಾಡಿ 45 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಲಿಕ್ಕೆ ಸೂಕ್ತವಾದ ಒಂದು ಅಂತರ. ಶಿಫಾರಸು ಮಾಡಿದ 50% ಸಾರಜನಕ ಪೂರ್ತಿ ರಂಜಕ ಪೊಟ್ಯಾಶ್ ನಾಟಿ ಮಾಡೋದಕ್ಕೆ ಮೊದಲು ಮಣ್ಣಿನಲ್ಲಿ ಹಾಕಿ ಬೆರೆಸಬೇಕು. ನಂತರ ಸಸಿಗಳನ್ನು ಪಾತಿಗಳ ಒಂದು ಮೂಲೆಯಲ್ಲಿ ನಾಟಿ ಮಾಡಬೇಕು. ನಾಟಿಯ ನಂತರ ತೆಳುವಾಗಿ ನೀರು ಹಾಯಿಸಬೇಕು. ನಾಟಿ ಮಾಡಿದ 4 ವಾರ ನಂತರ ಉಳಿದ 50% ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಟ್ಟು ಮಣ್ಣನ್ನು ಏರಿಸಬೇಕು. ಮಳೆ ಬೀಳುವ ಸಮಯ ಮತ್ತು ಮೇಲುಗೊಬ್ಬರ ಕೊಡುವ ಸಮಯಗಳನ್ನು ಒಂದಕ್ಕೊಂದು ಹೊಂದುವುದು ಸೂಕ್ತ. ಟೊಮ್ಯಾಟೊದಲ್ಲಿ ನಾಟಿ ನಂತರದ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ನಾಟಿ ನಂತರ ನೀರಾವರಿ ಮತ್ತು ಅಂತರ ಬೇಸಾಯ ಕ್ರಮಗಳು ಬಹಳ ಮುಖ್ಯವಾದದ್ದು. ಹವಾಗುಣ ಮತ್ತು ಭೂಮಿಯ ಗುಣಧರ್ಮಕ್ಕನುಗುಣವಾಗಿ 5-7 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ನಾಟಿ ಮಾಡಿದ 4-5 ವಾರಗಳ ನಂತರ 30 ಸೆಂಟಿಮೀಟರ್ ಎತ್ತರದವರೆಗೆ ಬೆಳೆದ ಸಸಿಗಳನ್ನು ಕವಲು ಟೊಂಗಿಗಳನ್ನು ತೆಗೆದು ನಂತರ ಅವುಗಳಲ್ಲಿ 1.2-1.5 ಸೆಂಟಿಮೀಟರ್ ಉದ್ದದ ಕೋಲುಗಳನ್ನು ಆಧಾರವಾಗಿ ಕೊಡಬೇಕು. ಇದರಿಂದ ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಸಾಧ್ಯ. ಉಳಿದ 50% ಸಾರಜನಕವನ್ನು ನಾಟಿ ಮಾಡಿದ 4 ವಾರಗಳ ನಂತರ ಮೇಲುಗೊಬ್ಬರವಾಗಿ ಕೊಟ್ಟು ಮಣ್ಣು ಏರಿಸಿ ಭೂಮಿಯನ್ನು ಕಳೆರಹಿತವಾಗಿ ಇಡಬೇಕು. ಏಕದಳ ದ್ವಿದಳ ಕಳೆಗಳಿಗೆ ಅಲಾಕ್ಲೋರ್ 1.5 ಲೀಟರ್ ಪ್ರತಿ ಹೆಕ್ಟರ್ಗೆ ಅಥವಾ ಡ್ಯುಟಾಕ್ಲೋರ್ ಒಂದೂವರೆ ಲೀಟರ್ ಪ್ರತಿ ಹೆಕ್ಟರ್ಗೆ ಕಳೆ ಬರುವ ಪೂರ್ವದಲ್ಲಿ ಉಪಯೋಗಿಸಲು ಸೂಕ್ತ. ಇನ್ನು ಈ ಟೊಮ್ಯಾಟೊ ಬೆಳೆಗೆ ಬರುವ ರೋಗ ಕೀಟಗಳ ಬಾಧೆಗಳ ಬಗ್ಗೆ ಮತ್ತು ಈ ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಟೊಮ್ಯಾಟೊ ಒಂದು ಗಟ್ಟಿ ಬೆಳೆಯಾದರೂ ಅದರಲ್ಲಿ ಕೀಟ ಹಾಗೂ ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತವೆ. ಇದರಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಂತ ಕೀಟಗಳಂದ್ರೆ ಜಿಗಿಹುಳು, ಹೇನು, ಬಿಳಿನೊಣ, ಎಲೆ ಸುರಂಗ ಕೀಟ, ಹಣ್ಣು ಕೊರೆಯುವ ಹುಳು, ಎಲೆ ತಿನ್ನುವ ಕೀಟ, ಬೇರು ತಿನ್ನುವ ಹುಳು ಅಂದ್ರೆ ಗೊಣ್ಣೆ ಹುಳು. ಇದಲ್ಲದೆ ರೋಗಗಳಲ್ಲಿ ಸಸಿ ಮಡಿಯಲ್ಲಿ ಸಸಿ ಸಾಯುವುದು, ಎಲೆ ಮುದುಡು ರೋಗ, ಆರಂಭದಲ್ಲಿ ಬರುವ ಅಂಗಮಾರಿ ರೋಗ, ಎಲೆ ಚುಕ್ಕೆ ರೋಗ, ಆರಂಭದಲ್ಲಿ ಬರುವ ಅಂಗಮಾರಿ ರೋಗ, ಎಲೆ ಸುಡುವ ರೋಗ, ಗಂಟು ಬೇರು, ಜಂತು ರೋಗ, ಬೂದಿ ರೋಗ, ಫಿಜೇರಿಯಂ ಸ್ವರಗು ರೋಗ, ಇವು ಮುಖ್ಯವಾದವು. ಇನ್ನು ಈ ಟೊಮ್ಯಾಟೊ ಬೆಳೆಗೆ ಬರುವ ಕೀಟದ ಬಾಧೆ ಏನು ಬರ್ತದಲ್ರಿ, ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತೀರಿ? ಕೀಟಗಳು ಬಂದಿದ್ದಾವ ಅಂತ ನೋಡಿಕೊಂಡು ಅಥವಾ ಬರಬಹುದು ಅನ್ನೋ ಒಂದು ಗಮನಕ್ಕೆ ಬಂದ್ರೆ ಅದಕ್ಕೆ ತಕ್ಕಂತ ಒಂದು ಸಂರಕ್ಷಣೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಜಿಗಿ ಹುಳು, ಹೇನು, ಬಿಳಿನೊಣ ಮತ್ತು ಎಲೆ ಸುರಂಗ ಕೀಟಗಳು ಬಂದ್ರೆ ಇವುಗಳ ಹತೋಟಿಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 35 EC ಅಥವಾ 1 ಮಿಲಿ ಫಾಸ್ಫೋನಿಡಾನ್ 95 WS ಅಥವಾ 1 ಮಿಲಿ ಆಕ್ಸಿಡೆಮೈಟಾನ್ ಮಿಥೈಲ್ 25 EC ಅಥವಾ 2 ಮಿಲಿ ಟ್ರೈಜೋಫಾಸ್ ಅಥವಾ 4% ಬೇವಿನ ಬೀಜದ ಕಷಾಯ ಅಥವಾ 0.5 ಮಿಲಿ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಇವನ್ನು ಹತೋಟಿ ಮಾಡಬಹುದು. ಹಣ್ಣು ಕೊರೆಯುವ ಹುಳು ಬಂದ್ರೆ ಈ ಬೆಳೆಗೆ ಪ್ರತಿ 2 ಸಾಲುಗಳ ಮಧ್ಯೆ ಮುಂಚೆ ಹೇಳಿದ ಹಾಗೆ ಈ ಚೆಂಡುವನ್ನ ನಾಟಿ ಮಾಡಬೇಕು. ಅಲ್ಲದೆ 25 ಸಾಲು ಅಂತರದಲ್ಲಿ ಚೆಂಡುವನ್ನು ನಾಟಿ ಮಾಡಬೇಕು. 10% ಬಾಧೆಯನ್ನು ಇದನ್ನ ಅನುಕರಣೆ ಮಾಡೋದ್ರಿಂದ ನಾವು ಇದನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ. ಆಮೇಲೆ NPV 250 LE ಎಷ್ಟು ಪ್ರತಿ ಹೆಕ್ಟರ್ಗೆ ದ್ರಾವಣವನ್ನು ಮಾಡಿಕೊಂಡು ಬೆಳೆಗೆ ಸಿಂಪಡಿಸಬೇಕು. 0.4 ಮಿಲಿಲೀಟರ್ ಇಂಡಾಕ್ಸಿಕಾರ್ಬ್ 15.8 EC ಅಥವಾ 1 ಗ್ರಾಂ ಥಯೋಡಿಕಾರ್ಬ್ 75 WP 100 ಮಿಲಿಪ್ರೋಲ್ 15.5 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಹಣ್ಣು ಕೊರೆಯುವ ಹುಳನ್ನ ಹತೋಟಿ ಮಾಡಬಹುದು. ಎಲೆ ತಿನ್ನುವ ಕೀಟ ಬಂದ್ರೆ ಮೊದಲ ಹಂತದ ಮರಿ ಹುಳು ಇದ್ದಾಗ ಎಲೆಯ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ, ನಂತರ ಎಲೆಗಳನ್ನು ತಿನ್ನುತ್ತವೆ. ಮೊದಲ ಹಂತದ ಮರಿ ಹುಳುಗಳನ್ನು ನಾಶಪಡಿಸಲು 5% ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು. ಬೆಳೆದ ಕೀಟಗಳನ್ನು ವಿಷ ಪಾಷಾಣ ಬಳಸಿ ಅಂದ್ರೆ 25 ಕಿಲೋಗ್ರಾಂ ಅಕ್ಕಿ ಅಥವಾ ಗೋಧಿ ತೌಡಿನಲ್ಲಿ 2 ಕಿಲೋಗ್ರಾಂ ಬೆಲ್ಲ, 125 ಮಿಲಿ ಮೊನೊಕ್ರೋಟೋಫಾಸ್ 36 SL ಪ್ರತಿ 5 ಲೀಟರ್ ನೀರನ್ನು ಕೂಡಿಸಿ ಈ ವಿಷಪಾಷಾಣದ ತಿನ್ನಿಸುವ ಪದಾರ್ಥವನ್ನು ತಯಾರಿ ಮಾಡಬೇಕು. ಈ ಪದಾರ್ಥವನ್ನು ಬೆಳೆಯ ಮೇಲೆ ಎರಚಿ ಕೀಟಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. 1 ಮಿಲಿ ಸಯಾಂಟ್ರಿಪ್ರೋಲ್ 10.26 OD ಅಥವಾ 1 ಮಿಲಿ ಫನಾಜಿಕ್ವಿನ್ 10 EC ಅಥವಾ ಸ್ಪೈರೋಮೆಸಿಫಿನ್ 22.9 SC ಅಥವಾ 0.25 ಮಿಲಿ ಅಜಾಡಿ ರೆಕ್ಟಿನ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಲು ಹತೋಟಿ ಸಾಧ್ಯ. ಇನ್ನು ಬೇರು ತಿನ್ನುವ ಹುಳು ಅಂದ್ರೆ ಗೊಣ್ಣೆ ಹುಳು ಸಮಸ್ಯೆ ಇದ್ದಲ್ಲಿ ಮರಿ ಹುಳುಗಳು ಮಣ್ಣಿನಲ್ಲಿ ಬೇರನ್ನು ತಿನ್ನುತ್ತವೆ. ಅಂತಹ ಗಿಡಗಳು ಹಳದಿಯಾಗಿ ಒಣಗುತ್ತವೆ. ಬೇರು ತಿನ್ನುವ ಹುಳುವಿನ ಬಾಧೆ ಕಂಡು ಬಂದಾಗ ಪ್ರತಿ ಹೆಕ್ಟರ್ಗೆ 20 ಗ್ರಾಂ ಪೋರೇಟ್ 10 G ಅಥವಾ 25 ಕಿಲೋಗ್ರಾಂ ಕಾರ್ಬೋಫ್ಯೂರಾನ್ 3 G ಅಥವಾ 25 ಕಿಲೋಗ್ರಾಂ ಕ್ವಿನಾಲ್ಫಾಸ್ ಹರಳುಗಳನ್ನು ಭೂಮಿಗೆ ಮಳೆಯ ಮುಂಚೆ ಮತ್ತೆ ಮಳೆಯ ನಂತರ ಮಣ್ಣಿನಲ್ಲಿ ಬೆರೆಸಿ ಅಥವಾ 10 ಮಿಲಿ ಕ್ಲೋರ್ ಪೈರಿಫಾಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ತಯಾರಿಸಿದ 500 ಲೀಟರ್ ದ್ರಾವಣವನ್ನು ಪ್ರತಿ ಹೆಕ್ಟರ್ಗೆ ಮೇ ಜೂನ್ ಅಥವಾ ಮಳೆಯ ನಂತರ ಸಿಂಪಡಿಸುವುದರಿಂದ ಈ ಕೀಟವನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ. ಈ ಟೊಮ್ಯಾಟೊ ಬೆಳೆಗೆ ಬರುವ ರೋಗಗಳ ಬಾಧೆ ತಡೆಗಟ್ಟಬೇಕಾದ್ರೆ ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಟೊಮ್ಯಾಟೊ ಬೆಳೆಗೆ ಹಲವಾರು ರೋಗಗಳು ಬರ್ತಾವ. ಇದನ್ನ ಸಂರಕ್ಷಣೆಯಿಂದ ಒಳ್ಳೆ ಇಳುವರಿ ಪಡೆದುಕೊಳ್ಳಲು ಸಾಧ್ಯ. ಇದಕ್ಕೆ ಏನಾದರೂ ತಡ ಮಾಡಿದ್ರೆ ಇಳುವರಿಯಲ್ಲಿ ದೊಡ್ಡ ಹೊಡೆತ ಬೀಳುತ್ತದೆ. ಸಸಿ ಮಡಿಯಲ್ಲಿ ಸಸಿ ಸಾಯುವುದು ಇದು ಮುಖ್ಯವಾದ ರೋಗ. ಸಸಿಗಳ ಬೆಳವಣಿಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಗಿಡಗಳ ಬುಡಭಾಗವು ತೇವಾಂಶದಿಂದ ಹಾಗೂ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಆಮೇಲೆ ಗಿಡಗಳು ಕುಸಿದು ನೆಲಕ್ಕೆ ಬೀಳುತ್ತವೆ. ಏರು ಸಸಿ ಮಡಿಗಳನ್ನು ತಯಾರಿಸಿ ಸಾಕಷ್ಟು ನೀರುಣಿಸಿ ಅದನ್ನು 400-500 ಗೇಜಿನ ಪಾರದರ್ಶಕ ಪಾಲಿಥನ್ ಪೇಪರ್ನಿಂದ ಒಳ್ಳೆ ಬಿಸಿಲು ಕಾಲದಲ್ಲಿ 6 ವಾರಗಳ ಕಾಲ ಮುಚ್ಚಿಡಬೇಕು. ಇದರಿಂದ ಮಣ್ಣಿನ ಉಷ್ಣಾಂಶ ಹೆಚ್ಚಾಗಿ ಮಣ್ಣಿನಲ್ಲಿರುವ ಶಿಲೀಂಧ್ರ ರೋಗಾಣುಗಳು ಗಣನೀಯವಾಗಿ ನಾಶವಾಗುತ್ತವೆ. 6 ವಾರಗಳ ನಂತರ ಬಿತ್ತನೆ ಮಾಡುವಾಗ ಪ್ರತಿ ಕಿಲೋಗ್ರಾಂ ಬೀಜವನ್ನು 6 ಗ್ರಾಂ ಮೆಟಲಾಕ್ಸಿಲ್ MZ ನಿಂದ ಬೀಜೋಪಚಾರ ಮಾಡಬೇಕು. ತದನಂತರ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮ ಜೀವಾಣುವಿನಿಂದ ಲೇಪಿಸಬೇಕು. ಇದರಿಂದ ಸಸಿಗಳು ರೋಗರಹಿತವಾಗಿದ್ದು ಬಲಿಷ್ಠವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಅಥವಾ ಬಿತ್ತನೆ ಮೊದಲು ಪ್ರತಿ ಕಿಲೋಗ್ರಾಂ ಬೀಜವನ್ನು 2 ಗ್ರಾಂ ಪಾದರಸ ಸಂಯುಕ್ತ ವಸ್ತು ಅಥವಾ ಥೈರಾಮ್ನೊಂದಿಗೆ ಬೆರೆಸಿ ಉಪಚರಿಸಿ ಬಿತ್ತನೆಗೆ ಉಪಯೋಗಿಸಬೇಕು. ಸಸಿ ಮಡಿಯಲ್ಲಿ 2 ಗ್ರಾಂ ಜೈನಬ್ 75 WP ಅಥವಾ ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಥವಾ ಕ್ಯಾಪ್ಟನ್ 75 WP 2.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಮಣ್ಣಿಗೆ ಸಿಂಪಡಿಸುವುದರಿಂದನೂ ಕೂಡ ಇದನ್ನ ಹತೋಟಿಗೆ ಸಹಾಯಕವಾಗುವುದು. ಎಲೆ ಮುದುಡು ರೋಗ ಇನ್ನೊಂದು ದೊಡ್ಡ ಸಮಸ್ಯೆ. ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಪೊದೆಯಾಕಾರದಲ್ಲಿ ಎಲೆಗಳು ಮುದುಡಿಕೊಂಡಿರುತ್ತವೆ. ಎಲೆಗಳ ಗಾತ್ರ ಕಡಿಮೆಯಾಗಿ ಸರಿಯಾಗಿ ಕಾಯಿಗಳನ್ನು ಕಟ್ಟುವುದಿಲ್ಲ. ರಸ ಹೀರುವ ಕೀಟಗಳಿಗೆ ಸೂಚಿಸಿದ ಸಿಂಪರಣ ದ್ರಾವಣವನ್ನೇ ಬಳಸಿ ಬೆಳೆ ನಾಟಿ ಮಾಡಿದ 2ನೇ ಮತ್ತು 5ನೇ ವಾರಗಳ ನಂತರ ಸಿಂಪಡಿಸಬೇಕು. ರೋಗ ನಿರೋಧಕ ಶಕ್ತಿ ಉಳ್ಳಂತ ತಳಿಗಳಾದ ಅರ್ಕಾರಕ್ಷಕ್, ನಂದಿ, ವೈಭವ್, ಸಂಕ್ರಾಂತಿ ಬೆಳೆಯನ್ನ ತಳಿಗಳನ್ನ ಬೆಳೆಯುವುದು ಜಾಣತನ. ಎಲೆ ಚುಕ್ಕ ರೋಗ ಇನ್ನೊಂದು ಮುಖ್ಯವಾದ ರೋಗ. ಈ ರೋಗದಲ್ಲಿ ಮೊದಲಿಗೆ ಕಪ್ಪನೆಯ ವೃತ್ತಾಕಾರದ ಚುಕ್ಕೆಗಳು ಕಾಣಿಸಿಕೊಳ್ತವ. ಆಮೇಲೆ ಒಂದಕ್ಕೊಂದು ಕೂಡಿಕೊಂಡು ಒಣಗಲು ಪ್ರಾರಂಭವಾಗುತ್ತವೆ. ಬೆಳೆ ನಾಟಿ ಮಾಡಿದ 8-10 ವಾರಗಳ ನಂತರ 2 ಗ್ರಾಂ ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಹೆಕ್ಟರ್ಗೆ 625 ಲೀಟರ್ ಸಿಂಪರಣ ದ್ರಾವಣ ಬೇಕಾಗುತ್ತದೆ. ಆಮೇಲೆ ಆರಂಭದಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗ ಕೂಡ ಸಾಕಷ್ಟು ಹಾನಿಯನ್ನು ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಈ ರೋಗದಲ್ಲಿ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಎಲೆಯ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ತವ. ಈ ಚುಕ್ಕೆಗಳು ವಕ್ರಾಕಾರದ ಕಂದು ಕಪ್ಪು ಮಿಶ್ರಿತ ಚುಕ್ಕೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆಮೇಲೆ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತವೆ. ಟೊಮ್ಯಾಟೊ ಬೆಳೆಯ ಆರಂಭದಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 3 ಗ್ರಾಂ ಡೋಡಿನ್ ಅಥವಾ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2.5 ಗ್ರಾಂ ಕ್ಯೂಪ್ರಸ್ ಆಕ್ಸೈಡ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಸಲ ಸಿಂಪಡಿಸಬೇಕು. ಇನ್ನು ಎಲೆ ಸುಡುವ ರೋಗ ಕಂಡು ಬಂದ್ರೆ ಈ ರೋಗದಲ್ಲಿ ಮೊದಲಿಗೆ ತೇವಾಂಶ ಯುಕ್ತ ಚುಕ್ಕೆಗಳನ್ನು ನಾವು ಕಾಣಬಹುದು. ನಂತರ ಎಲೆ ತುಂಬಾ ಆವೃತ್ತಗೊಂಡು ಆಮೇಲೆ ಕಂದು ಬಣ್ಣದಿಂದ ಕಪ್ಪಾಗುತ್ತದೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜಬ್ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಸುಡುವ ರೋಗವನ್ನು ಹತೋಟಿ ಮಾಡಬಹುದು. ಈ ಎಲ್ಲ ಬಾಧೆಗಳಿಗೆ ನಿರೋಧಕ ತಳಿಗಳು ಲಭ್ಯ ಇರುವುದರಿಂದ ಅಥವಾ ಲಭ್ಯ ಇರತಕ್ಕಂತ ತಳಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಉಪಯೋಗಿಸುವುದರಿಂದ ಸಿಂಪರಣೆ ಅಥವಾ ಸಂರಕ್ಷಣೆಗೆ ತಗುಲುವ ಖರ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಒಳ್ಳೆಯ ಇಳುವರಿಯನ್ನ ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ಇನ್ನ ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡ್ರ ಟೊಮ್ಯಾಟೋದಲ್ಲಿ ಎಷ್ಟು ಇಳುವರಿ ಬರ್ತದಂತೀರಿ? ನಾಟಿ ಮಾಡಿದ 60-65 ದಿನಗಳ ನಂತರ ಈ ಬೆಳೆಯು ಕೊಯ್ಲಿಗೆ ಸಿದ್ಧವಾಗುತ್ತದೆ. ತಳಿ ಹಾಗೂ ಕಾಲಕ್ಕನುಸಾರವಾಗಿ 6-8 ವಾರಗಳವರೆಗೆ ಕೊಯ್ಲು ಮುಂದುವರಿಯುವುದು. ಆಮೇಲೆ ಈ ಕೊಯ್ಲಿನ ಅವಧಿ ತಳಿಯ ಗುಣಧರ್ಮದ ಅನುಗುಣವಾಗಿ ನಾವು ನಿರೀಕ್ಷಿಸಬಹುದು. ಕೆಲವು ಗಿಡ್ಡ ತಳಿ ಇರ್ತಾವ, ಕೆಲವು ಎತ್ತರ ತಳಿಗಳಿರ್ತಾವ. ಎತ್ತರ ತಳಿಗಳಲ್ಲಿ ಇಳುವರಿ ಅವಧಿ ಹೆಚ್ಚಿಗೆ ಇರುತ್ತದೆ ಮತ್ತು ಆ ತಳಿಯ ಬೆಳೆಯುವಂತ ಒಂದು ಅವಧಿ ಕೂಡ ಹೆಚ್ಚಾಗಿರುವುದು. ಈ ಎತ್ತರ ತಳಿಗಳಿಗೆ ನಾವು ಒಳ್ಳೆಯ ಕೋಲು ಅಥವಾ ತಂತಿಗಳಿಂದ ಕಟ್ಟಿ ಬೆಳೆಸುವುದರಿಂದ ಒಳ್ಳೆ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇದಲ್ಲದೆ ಪ್ರತಿ ಹೆಕ್ಟರ್ಗೆ ಸುಧಾರಿತ ತಳಿಗಳಿಂದ 25-30 ಟನ್ ಹಣ್ಣಿನ ಇಳುವರಿಯನ್ನ ಪಡಿಬಹುದು. ಇವು ಸಂಕರಣ ತಳಿಗಳೇ ಆಗಿದ್ರೆ 60-75 ಟನ್ ಹಣ್ಣಿನ ಇಳುವರಿಯನ್ನ ಪಡೀಲಿಕ್ಕೆ ನಾವು ನಿರೀಕ್ಷಿಸಬಹುದು. ಒಳ್ಳೆಯದು ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರೇ, ತಾವು ಇಲ್ಲಿವರೆಗೆ ಟೊಮ್ಯಾಟೊ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸುಧಾರಿತ ಟೊಮ್ಯಾಟೊ ಬೆಳೆಯ ಬೇಸಾಯ ಈ ಬಗ್ಗೆ ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ರಾಮೇಶ್ವರ ಶೇರ್ಬಡಗಿ. ಇಂದಿನ ಜನಪದ ಸಂಗೀತದಲ್ಲಿ ಲಾವಣಿ ಪದ ಹಾಡುತ್ತಾರೆ ರೋಣ ತಾಲೂಕು ಕೊಟಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಹಾಗೂ ಸಂಗಡಿಗರು. ಏ ಶರಣು ಮಾಡುವೆ ತಾಯಿ ಧರುಣಿ ಭಾರತಂಬೆ, ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ, ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಏ ವೀರಬಾಹು ಶಕ್ತಿಶಾಲಿ ಮಾತೃಭೂಮಿ ಅಭಿಮಾನಿ, ಹುಟ್ಟತಾರ ತಾಯಿ ನಿನ್ನ ಮಡಲಿನಲ್ಲಿ, ಹುಟ್ಟತಾರ ತಾಯಿ ನಿನ್ನ ಮಡಲಿನಲ್ಲಿ. ಸಿಂಧೂರ ಲಕ್ಷ್ಮಣಂತ ಗಂಡುಗಲಿ ಹೇರಿ ಎಮ್ಮ, ಹೋರಾಡಾವ ಜೀವದಂಗು ಇಲ್ಲದಲಿ. ಸಿಂಧೂರ ಲಕ್ಷ್ಮಣಂತ ಗಂಡುಗಲಿ ಹೇರಿ ಎಮ್ಮ, ಹೋರಾಡಾವ ಜೀವದಂಗು ಇಲ್ಲದಲಿ. ಎಂಥದವನ ದಿಟ್ಟತನ ಸ್ವದೇಶದ ಅಭಿಮಾನ, ಹುಟ್ಟಿ ಬೆಳೆದ ಕನ್ನಡ ನಾಡಿನಲ್ಲಿ. ಎಂಥದವನ ದಿಟ್ಟತನ ಸ್ವದೇಶದ ಅಭಿಮಾನ, ಹುಟ್ಟಿ ಬೆಳೆದ ಕನ್ನಡ ನಾಡಿನಲ್ಲಿ. ನಮ್ಮ ನಾಡಿನಲ್ಲಿ ಯಾಕೆ ಇಂಗ್ಲಿಷರ ಆಳ್ವಿಕೆ, ಅಟ್ಟಿ ಕಳಸು ನಂದ ನೋಡು ಶೌರ್ಯದಲ್ಲಿ. ನಮ್ಮ ನಾಡಿನಲ್ಲಿ ಯಾಕೆ ಇಂಗ್ಲಿಷರ ಆಳ್ವಿಕೆ, ಅಟ್ಟಿ ಕಳಸು ನಂದ ನೋಡು ಶೌರ್ಯದಲ್ಲಿ. ಏ ನಮ್ಮ ನಾಡಿನಲ್ಲಿ ಯಾಕೆ ಇಂಗ್ಲಿಷರ ಚಕಮೀಕಿ, ಹಿಂಗ ಸೈಲ ಬಿಟ್ರ ಕೊಡ್ತಾರ ಕೈ ಆಗ್ಬೋಕಿ. ನಮಗೆ ಹಿಂಗ ಸೈಲ ಬಿಟ್ರ ಕೊಡ್ತಾರ ಕೈ ಆಗ್ಬೋಕಿ. ಭಂಡಾಂಗ್ಲರ್ ಬಂದು ನಮ್ಮ ಹಪ್ತೆ ಕೇಳಿದಾರ, ಮುಂದಾಗಿ ಹಾಕಬೇಕು ಇನ್ನುವಾದಿಕಿ. ಭಂಡಾಂಗ್ಲರು ಬಂದು ಹಪ್ತೆ ಕೇಳಿದಾರ, ಮುಂದಾಗಿ ಹಾಕಬೇಕು ಇನ್ನುವಾದಿಕಿ. ಏ ರೈತರ ಕಲೆ ಹಾಕಿ ಹೇಳತಾನ ಹಂಚಿಕಿ, ನಿಮಗೆ ಯಾಕೆ ಇಂಗ್ಲಿಷರ ಅಂಜಿಕಿ. ರೈತರ ಕಲೆ ಹಾಕಿ ಹೇಳತಾನ ಹಂಚಿಕಿ, ನಿಮಗೆ ಯಾಕೆ ಇಂಗ್ಲಿಷರ ಅಂಜಿಕಿ. ಭಂಡ ಇಂಗ್ಲಿಷರಿಗೆ ಗಂಡ ನಾನೆಂದು ಹೇಳಿ, ರುಂಡ ಹಾರಿಸಿ ಮಾಡ್ಯಾನ ದಬ್ಬಾಳಿಕೆ. ಭಂಡ ಇಂಗ್ಲಿಷರಿಗೆ ಗಂಡ ನಾನೆಂದು ಹೇಳಿ, ರುಂಡ ಹಾರಿಸಿ ಮಾಡಿದಾನ ದಬ್ಬಾಳಿಕೆ. ಶರಣು ಮಾಡುವೆ ತಾಯಿ ಧರುಣಿ ಭಾರತಂಬೆ, ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಏ ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಏ ಕೊಂಚ ಅವಮನೆಯಲ್ಲಿಲ್ಲ ಚಿಂತೆ ಆಗಿ, ಬ್ರಿಟಿಷರು ಲಂಚ ಕೊಟ್ಟು ಹಿಡ್ಸಕ್ ಮಾಡ್ಯಾರ ಅವನೀತಿ. ಏ ಕೊಂಚ ಅವಮನೆಯಲ್ಲಿಲ್ಲ ಚಿಂತೆ ಆಗಿ, ಬ್ರಿಟಿಷರು ಲಂಚ ಕೊಟ್ಟು ಹಿಡ್ಸಕ್ ಮಾಡ್ಯಾರ ಅವನೀತಿ. ಅಟ್ಟಹಾಸದಿಂದ ಶೂರ ಬೆಟ್ಟ ಸೇರಿದಾರು ನೋಡೋ, ಯಾರ ಬೆನ್ನ ಕಟ್ಟಲಿಲ್ಲ ಕಡಬೇರಕಿ. ಅಟ್ಟಹಾಸದಿಂದ ಶೂರ ಬೆಟ್ಟ ಸೇರಿದಾನ ನೋಡೋ, ಯಾರ ಬೆನ್ನು ಕಟ್ಟಲಿಲ್ಲ ಕಡಬೇರಕಿ. ಏ ಕಾಶಿನಾಸಿಯನ್ನು ತೋರಿಸಿ ಹೇಸಿ ಜನರ ಕೂಡಿಸಿ, ತೆಗ್ಗಿನಾಯ್ಕನಲ್ಲಿ ಮಾಡಿ ವಾಡಂಬಾಡಕಿ. ಕಾಶಿನಾಸಿಯನ್ನು ತೋರಿಸಿ ಹೇಸಿ ಜನರನ್ನು ಕೂಡಿಸಿ, ತೆಗ್ಗಿನಾಯ್ಕನಲ್ಲಿ ಮಾಡಿ ವಾಡಂಬಾಡಕಿ. ಕಾಸಾವನ ಸಂಬಂಧಿಕರು ಮೋಸ ಮಾಡಿ, ಪಿತೃ ಕೊಟ್ಟು ಊಟಕ್ಕ ವೈದಾರೋ ಸಂಜೀಕಿ. ಕಾಸಾವನ ಸಂಬಂಧಿಕರು ಮೋಸ ಮಾಡಿ, ಪಿತೃ ಕೊಟ್ಟು ಊಟಕ್ಕ ವೈದಾರೋ ಸಂಜೀಕಿ. ಶರಣು ಮಾಡುವೆ ತಾಯಿ ಧರುಣಿ ಭಾರತಂಬೆ, ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಭಂಡವೈರಿ ಜಯಿಸುವಂತ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಭಂಡವೈರಿ ಜಯಿಸುವಂತ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಏ ಕಂದೀಲ ಗುರ್ತ ಇಟ್ಟು ಹಿಂದೆ ನಿಂತು ಹೊಡೆಸಿದಾರ ಬಂದೂಕದಿಂದ ಎದೆಗೆ ಗುಂಡು ಹಾಕಿ. ಕಂದೀಲ ಗುರ್ತ ಇಟ್ಟು ಹಿಂದೆ ನಿಂತು ಹೊಡೆಸಿದಾರ ಬಂದೂಕದಿಂದ ಎದೆಗೆ ಗುಂಡು ಹಾಕಿ. ಇಂಥ ಮೋಸಗಾರರಿಗೆ ಜನ್ಮ ನೀಡಬಾರದೆಂದು ಭಾರತ ಮಾತೆಯಲ್ಲಿ ಹೊರತೀನಿ ಹಾರಕಿ. ಇಂಥ ಮೋಸಗಾರರಿಗೆ ಜನ್ಮ ನೀಡಬಾರದೆಂದು ಭಾರತ ಮಾತೆಯಲ್ಲಿ ಹೊರತೀನಿ ಹಾರಕಿ. ಶರಣು ಮಾಡುವೆ ತಾಯಿ ಧರುಣಿ ಭಾರತಂಬೆ, ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಕೇಳ್ರಿ ಕರುಣೆ ಇರಲಿ ನಿನ್ನ ಒಡಲ ಮಕ್ಕಳ ಮ್ಯಾಲೆ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಭಂಡವೈರಿ ಜಯಿಸುವಂಥ ಗಂಡುಗಲಿ ಭೂಮಿ ಇದು, ಹೋರಾಡ್ಯಾರ ಜೀವದಂಗು ಇಲ್ಲದಲಿ. ಹೋರಾಡ್ಯಾರ ಜೀವದಂಗು ಇಲ್ಲದಲೇ ಆ ಹೋರಾಡ್ಯಾರ ಜೀವದಂಗೂ ಇಲ್ಲದಲೇ.